ಅಲಿಗಾಲದ ಜನರ ತುರಿತವ ಹರಿಸಲು ಕೊಲ್ಲೂರಿಗೆ ನೀ ಬಂದೆಯೇ ನಮ್ಮ. ಅಲಿಗಾಲದ ಜನರ ತುರಿತವ ಹರಿಸಲು ಕೊಲ್ಲೂರಿಗೆ ನೀ ಬಂದೆಯೇ ನಮ್ಮ. ಹುಲಿಯುತ್ತ ನಲಿಸುತ್ತ ನೀರಲ್ಲಿ ಕುಳಿತಿರಲು ಇಲ್ಲಿಲ್ದಲೆ ನಾನಿನಗೆ ನಮಿತೆ ನಮ್ಮ. ಶ್ರೀಕಾರ ಓಂಕಾರನಾದ ಝೇಂಕಾರದಿ ಮೂಕಾಂಬೆಯ ನಾಮದಿ ಬೆಳಗಿಹಮ್ಮ. ಶ್ರೀಕರಿ ಶುಭಕರಿ ಭಕ್ತರ ಹೃದಯದಿ ಸಾಕ್ಷಾತ್ಕರಿಸಿ ನೆಲಸುಬಾರಮ್ಮ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಎಚ್ಎಲ್ ಶೇಷಚಂದ್ರ ಅವರ ಗೀತೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 32,000 ಗರಿಷ್ಠ 45,000, ಹೊಸ ಅಡಿಕೆ ಕ್ವಿಂಟಾಲಿಗೆ 32,500 35,000, ಕೋಕಾ 25,000 ಗರಿಷ್ಠ 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500 10,500, ತೆಂಗಿನಕಾಯಿ 1ನೇ ವರ್ಗ 1,000 20,000 26,000, ಎರಡನೇ ವರ್ಗ 18,000 22,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,250, ಕಟ ಸಾಂಬಾರ್ 3,500 4,100, ಐಆರ್ 8 ಕ್ವಿಂಟಾಲಿಗೆ 3,450 4,250, ಭತ್ತ ಆಮದು ಕ್ವಿಂಟಾಲಿಗೆ 2,100 2,300, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 4,800, ಕೆಂಪು 4,200 4,600, ಕಪ್ಪು ಕ್ವಿಂಟಾಲಿಗೆ 4,250 4,900, ಮೆಣಸು ಕ್ವಿಂಟಾಲಿಗೆ 19,000 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 60,500, ಬಾಳೆಕಾಯಿ ಮೈಸೂರು 3,500 4,500, ಕದಳಿ 5,500 6,500, ಗಾಳಿ ಕ್ವಿಂಟಾಲಿಗೆ ಕನಿಷ್ಠ 4,000 ಗರಿಷ್ಠ 5,500, ನೇಂದ್ರ ಕ್ವಿಂಟಾಲಿಗೆ 6,000 ಗರಿಷ್ಠ 7,000. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಡಾ ರಾಜ್ಕುಮಾರ್ ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ಗೀತೆ. ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ, ಭಯಂಕರ ಕಾಡುಗಳು ಹೂಬನ, ಅಯ್ಯಪ್ಪನ ಭಜಿಸಿರಲು ನಾಲಿಗೆ, ಸಾವು ನೋವ ಅಂಜಿಕೆಯು ಯಾರಿಗೆ, ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ. ಕಲ್ಲು ಮುಳ್ಳು ತುಂಬಿರುವ ದಾರಿಯೇ ನಂಬಿದವರ ಪಾದಕ್ಕೆ ಹೂವ ಹಾಸಿಗೆ. ಕಲ್ಲು ಮುಳ್ಳು ತುಂಬಿರುವ ದಾರಿಯೇ ನಂಬಿದವರ ಪಾದಕ್ಕೆ ಹೂವ ಹಾಸಿಗೆ. ಬಾಯಾರಿಕೆ ದಣಿವು ಇಲ್ಲ ದೇಹಕ್ಕೆ, ಬಾಯಾರಿಕೆ ದಣಿವು ಇಲ್ಲ ದೇಹಕ್ಕೆ. ಅಯ್ಯಪ್ಪನ ನಾಮ ಜಪಿಸೋ ಜೀವಕ್ಕೆ ಅಯ್ಯಪ್ಪನ ನಂಬಿರಲು.